ಇವತ್ತಿನ ಕಿಸಾನ್ ಮನೆ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಈ ಈರುಳ್ಳಿ ಬೆಳೆಯ ಬೇಸಾಯದ ಅನುಭವಗಳನ್ನು ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಹುಲಿಹೈದರ್ ಗ್ರಾಮದ ಪ್ರಗತಿಪರ ರೈತರು ಯುವ ರೈತರು ಆಗಿರುವಂಥ ಜಗದೀಶ್ ತೋಟಿಗಾರ್ ಇವರೊಂದಿಗೆ ಅವರ ಈ ಬೇಸಾಯದ ಅನುಭವಗಳನ್ನು ಹಂಚಿಕೊಳ್ಳುವಂತೆ ನಿಮ್ಮ ಎಲ್ಲರ ಪರವಾಗಿ ಜಗದೀಶ್ ತೋಟುಗಾರ್ ಅವರಿಗೆ ಸ್ವಾಗತ ಹಾಗೂ ನಮಸ್ಕಾರ ತಮಗೆ. ನಮಸ್ಕಾರ ಸರ್. ನಮಸ್ಕಾರ ಜಗದೀಶ್ ಅವರೇ, ತಮ್ಮ ಪರಿಚಯವನ್ನು ಮಾಡಿಕೊಡಿ ನಮ್ಮ ಉಳಿದ ಎಲ್ಲ ರೈತರಿಗೆ. ಸರ್, ನಮ್ಮದು ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕು ಹುಲಿಹೈದರ್ ಗ್ರಾಮದವನು ಜಗದೀಶ್ ಅಂತೇಳಿ. ನಾವು ಪ್ರಗತಿಪರ ರೈತರು ಸರ್. ನಮ್ಮ ಮನೆಯಲ್ಲಿ ತಂದೆ ತಾಯಿ, ನಾವು ಒಬ್ಬನೇ ಮಗ, ಮೂವರು ಅಕ್ಕ ತಂಗಿಯರು ಸರ್. ನನಗೆ ಒಬ್ಬ ಮಗ ಇದ್ದಾನೆ, ಒಬ್ಬ ಮಗಳನ್ನು ಇದ್ದಾಳೆ. ನನ್ನ ಹೆಣ್ಮಕ್ಳು ಇಷ್ಟ ಇರ್ತವೆ ಸರ್ ಮನೆಯಲ್ಲಿ. ಸರ, ನಾವು ಬೆಳೆ ಬೆಳೆಯೋದು ಉಳ್ಳಾಗಡ್ಡಿ ಬೆಳೆನ ಬೆಳಿತೀವಿ. ಅವು ಒಂದು ಎಕರೆಕ್ಕೆ 4 ಸೇರಿನಂತೆ ನಾವು ಮೇ ತಿಂಗಳಲ್ಲಿ ಅಗೆಯನ್ನು ಚೆಲ್ತೇವೆ ಸರ. ಅವು ಒಂದು 2 ಎಕರೆ ಮಾಡಿದ್ರೆ 8 ಸೇರನ್ನು ಹಾಕಿ ನಾವು ಮೇ ತಿಂಗಳಲ್ಲಿ ಹಾಕಿದ ನಂತರ ಅದು 6ನೇ ತಿಂಗಳು 15 ತಾರೀಕಿಗೆ ಅಗಿ ಹಚ್ಚಲಿಕ್ಕೆ ಬರ್ತಾವೆ ಸರ. ಅವುಗಳನ್ನು ನಾವು ಹೊಲಕ್ಕೆ ಹಚ್ಚಂತ ಒಂದು ಪ್ರಯತ್ನ ಮಾಡ್ತೀವಿ ಸರ್. ಜಗದೀಶ್ ಅವರೇ, ಈ ಈರುಳ್ಳಿ ಬೆಳೆಯನ್ನು ಬೆಳೆಯೋದಕ್ಕಿಂತ ಪೂರ್ವದಲ್ಲಿ ಈ ವ್ಯವಸಾಯಕ್ಕೆ ತಾವು ಬಂದದ್ದು ಹೇಗಂತ? ಸರ್, ನಮ್ಮ ತಂದೆಯವರು ಸಹಿತವಾಗಿ ಒಕ್ಕಲ್ತನ ಮಾಡ್ತಾಯಿದ್ರು. ಅವರು ಫಸ್ಟು ಶೇಂಗಾ, ಆಮೇಲೆ ಸೂರ್ಯಕಾಂತಿ ಇವುಗಳನ್ನು ಬೆಳೀತಾಯಿದ್ರು. ನಾನು SLC ಅವರಿಗೆ ಶಾಲೆ ಓದಿದೆ. ಆನಂತರ ಶಾಲೆಯನ್ನು ಬಿಟ್ಟು ನಮ್ಮ ತಂದೆಯವರಿಗೆ ಆಗಲಾರದ ಕಾರಣಕ್ಕಾಗಿ ನಾನು ಒಕ್ಕಲ್ತನವನ್ನು ನಮ್ಮ ತಂದೆಯವರು ಮಾಡ್ಕೊಂಡು ಹೋಗಪ್ಪ ಅಂತ ಹೇಳಿದ ಮೇಲೆ ನಾನು ಈರುಳ್ಳಿ ಬೆಳೆಯನ್ನು ಒಂದು 15-20 ವರ್ಷ ಸರಾಗಿ ನಾವು ಅದನ್ನು ಬೆಳೆದಂತನ ಬರ್ತಾ ಇದ್ದೀವಿ. ಈಗ ಒಂದು 2 ಎಕರೆ ಈರುಳ್ಳಿ ಹಚ್ಚಿದ್ದೀವಿ ಸರ್. ಈಗ ಭಾಳ ತುಂಬ ಚೆನ್ನಾಗೈತೆ ಸರ್. ಈಗ ಜಗದೀಶ್ ಅವರೇ, 10ನೇ ತರಗತಿವರೆಗೆ ಓದ್ತಾ ಇರುವಂಥ ವಿದ್ಯಾರ್ಥಿ ಜಗದೀಶ್, ದಿಢೀರ್ನಂತೇಳಿ ಹೊಲ ಕೆಲಸಕ್ಕೆ ಇಳಿದಾಗ ಎಲ್ಲದೂ ಕೂಡ ಜಗದೀಶನಿಗೆ ಹೊಸದು. ಆ ಸಂದರ್ಭದಲ್ಲಿ ಒಂದಿಷ್ಟು ಕಷ್ಟ ಅನಿಸಿರ್ಬೇಕಲ್ಲ? ಹಾಂ, ಕಷ್ಟ ಆತು ಸರ. ಯಾಕೆ ಆತಪ್ಪ ಅಂದರೆ ನಮ್ಮ ತಂದೆಯವರು ನಮ್ಮ ಶಾಲೆಗೆ ಓದೋ ಸಲುವಾಗಿ ಬೇಡಪ್ಪ ಹೊಲಕ್ಕೆ ಬೇಡ, ನೀನು ಶಾಲೆಗೆ ಹೋಗಂತ ಅನ್ನೋದು. ಆದ್ರೆ ನಾನು ಅವರಿಗೆ ಏನಾದರೂ ಮಾಡಿ ಆಯ್ತವಾರ ಮತ್ತು ಶನಿವಾರ ದಿನ ಮಧ್ಯಾಹ್ನ ಮುಗಿದ ಮೇಲೆ ಆಯ್ತವಾರ ನಾನು ಅವ್ರ ಜೊತೆಗೆ ಹೋಗಿ ಕೆಲಸವನ್ನು ಮಾಡ್ತೀನಿ ಸರ. ಅವರ ಒಂದು ಅನುಭವದ ಪ್ರಕಾರನೇ ನಾನು ಇತ್ತೀಚೆಗೆ ನಾನು ಒಕ್ಕಲ್ತನ ಭಾರಿ ಚೆನ್ನಾಗಿ ಮಾಡ್ತಾ ಇದ್ದೀನಿ ಸರ್. ಯಾಕೆ ಈ 10ನೇ ತರಗತಿಗೆ ಹಾಲಿಗೆ ಯಾಕೆ ವಿದ್ಯಾಭ್ಯಾಸನ ಮೊಟಕುಗೊಳಿಸಿದ್ರಂತ? ಸರ್, ನಮ್ಮ ಅಕ್ಕವರು ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರು, ನಮ್ಮ ತಂಗಿಯವ್ರನ್ನು ಮಾಡ್ತಾಯಿದ್ರು. ಅವರು ಮದುವೆ ಮಾಡಿಕೊಟ್ಟ ನಂತರ ಮತ್ತು ಮನೆಯಲ್ಲಿ ಯಾರೂ ಇದ್ದಿಲ್ಲ, ತಂದೆ ತಾಯಿಗೆ ವಯಸ್ಸಾಗ್ತಾ ಬಂತು. ಹಾಗಾಗಿ ನಾನು ವ್ಯವಸಾಯಕ್ಕೆ ಬರ್ಬೇಕಾ ಸರ್. ಎಲ್ಲೋ ಒಂದು ಕಡೆ ಕುಟುಂಬದ ಬಳುವಳಿಯಾಗಿ ಬಂದಂಥ ಕೃಷಿಕ ಪದ್ಧತಿ, ಜೊತೆಗೆ ನಮ್ಮ ಜಮೀನನ್ನು ಇನ್ನೊಬ್ಬರಿಗೆ ಬಿಟ್ಕೊಡಬಾರ್ದು, ನಮ್ಮ ಜಮೀನನ್ನು ನಾವೇ ಉಳಿಸ್ಕೊಂಡಾದ ಕೃಷಿ ಜೀವನವನ್ನು ಮುಂದುವರಿಸಬೇಕು ಅನ್ನುವಂಥ ಇಚ್ಛೆಯಿಂದ ಬಂದ್ರಿ. ಆದರೆ ಆಗ್ತಾನೆ ಜಗದೀಶ, ಒಬ್ಬ ರೈತನಾಗಿ ನೇರವಾಗಿ ಭೂಮಿಗೆ ಇಳಿದಾಗ ಒಂದಿಷ್ಟು ಎಲ್ಲವೂ ಕೂಡ ಹೊಸದು. ಆರಂಭದಲ್ಲಿ ಬಿತ್ತನೆ ಆಗಿರ್ಬೋದು ಅಥವಾ ರೈತದ ಹಾಗೆ ಹೊಲದಲ್ಲಿ ಕಳೆ ಕುಂಟೆ ಕಸ ಹರಗೋದನ್ನು ಇದೆಲ್ಲೋದನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ತಪ್ಪಾಗಿರ್ಬೋದು, ಅವುಗಳನ್ನು ಒಪ್ಪ ಮನಸ್ಸಿನಿಂದ ಹೇಗೆ ಭೂಮಿ ತಾಯಿ ಸ್ವೀಕಾರ ಮಾಡಿದ್ಲಂತ? ಸರ, ಅದು ಫಸ್ಟು ಮತ್ತು ಗಳೆ ಹೊಡಿಬೇಕಾದ್ರೆ ಯಜಮಾನರು ಬೈತಿರ್ತಾರೆ ಸರ, ಈ ರೀತಿ ನೀವು ಸಾಲ ಹೊಡೆಯೋದು ಯಾವುದೇ ಇರಲಿ. ಅದನ್ನು ಅವರು ಹಿರಿಯವರು ಯಾವ ಒಂದು ರೀತಿಯಲ್ಲಿ ಹೇಳ್ಕೊಡ್ತಾರೆ ಆ ರೀತಿ ನಮಗೇನು ಒಕ್ಕಲ್ತನ ಏನು ಒಂದು 15-20 ದಿನ ಅವ್ರ ಮನಸ್ಸು ಇಚ್ಛಲಿಂದ ಪ್ರಯತ್ನ ಹಿರಿಯರ ಮಾರ್ಗದಲ್ಲಿ ಕಲ್ತರೆ ಅದೇನು ದೊಡ್ಡ ಅಂತ ಅಸತ್ಯ ಅಲ್ಲ ಸರ್. ಅದನ್ನು ಆರಾಮಾಗಿ ಮಾಡ್ಬೋದು. ಕೋಟಿ ವಿದ್ಯೆಕ್ಕಿಂತ ಮೀಟು ವಿದ್ಯೆ ಮೇಲಂತ ಹಿರಿಯವ್ರ ಗಾದೆ ಮಾತನ್ನು ಹೇಳಿದ್ದಾರೆ. ಅದ್ರ ಪ್ರಕಾರ ನಾವು ಶ್ರಮ ಕೊಟ್ಟು ಮಾಡಿದರೆ ಯಾವುದು ಕೆಲಸ ಅಸಾಧ್ಯವಲ್ಲ ಸರ್. ಇನ್ನು ಈ ಆರಂಭದಲ್ಲಿ ತಮ್ಮ ಜಮೀನಿನಲ್ಲಿ ತಾವು ಈ ವ್ಯವಸಾಯಕ್ಕೆ ಬರುವಂಥ ಆ ದಿನಗಳಲ್ಲಿ ನಿಮ್ಮ ಹೊಲದಲ್ಲಿ ನಿಮ್ಮ ತಂದೆಯವರು ಏನೇನು ಬೆಳೆಗಳನ್ನು ಬೆಳೀತಾ ಇದ್ರು ಮತ್ತು ಆ ಬೆಳೆಗಳೆಲ್ಲ ಪರಿಚಯ ತಮಗೆ ಹೇಗಾಯ್ತಂತೆ? ಸರ್, ನಮ್ಮ ತಂದೆಯವರು ಫಸ್ಟು ಸಜ್ಜೆಯನ್ನು ಬಿತ್ತಾಯಿದ್ರು ಸರ. ಆನಂತರ ಅದನ್ನು ತಕ್ಕೊಂಡ ಮೇಲೆ ಶೇಂಗಾನ ಹಾಕ್ತಾಯಿದ್ರು ರೀ. ಅವಾಗಿನ ಕಾಲದಲ್ಲಿ ನೀರಿಂದನೂ ಅಷ್ಟು ಅಭಾವ ಇದ್ದಿಲ್ಲ ಸರ್. ಈಗಿನ ನೀರಿನ ಭಾಳ ತೊಂದರೆ ಇದೆ. ಅವು ಮಳೆಗಾಲನೂ ಚೆನ್ನಾಗಿ ಆಗ್ತಿದ್ವು. ಅವು ನೀರು ಕಟ್ಟೋದಕ್ಕಿಂತ ಮುಂಚೆನೇ ಮಳೆಗೆ ಜಾಸ್ತಿ ಬೆಳೆದಂಥ ಉದಾಹರಣೆಗಳು ಭಾಳ ಅವ ಸರ. ಈಗ ಒಂದು ನೀರಿನ ಅಭಾವದಿಂದ ಭಾಳ ಒಕ್ಕರಣೆ ಮಾಡೋದು, ಬರ್ಗ ಹಾಕ್ಯನೋದು, ಈ ರೀತಿ ಕೃಷಿ ಹೊಂಡವನ್ನು ತೆಗೆದು ಭಾಳ ಒಂದು ಕಷ್ಟಪಡುವಂಥ ರೀತಿಯಲ್ಲಿ ಈಗಿನ ಒಕ್ಕಲುತನ ಭಾಳ ಇದೈತೆ ಸರ್. ಈಗ ನೀರಿನ ತೊಂದರೆ ಭಾಳ ಇದೆ ಸರ್. ಅದಕ್ಕೆ ಕೂಡ ತಾವು ಈ ಈರುಳ್ಳಿ ಬೆಳೆಯನ್ನು ಏನು ಪೂರ್ಣವಾಗಿ ಮಳೆ ಆಶ್ರಯದಲ್ಲಿ ಬೆಳೀತಿರೋ ಅಥವಾ ಈ ನೀರಾವರಿ ಆಶ್ರಯದಲ್ಲಿ ಬೆಳೀತೀರೋ ಹೇಗಂತ? ಸರ್, ನಾವು ಇದು ಹೊರವಲ ಭೂಮಿ ನಮ್ಮ ಸೈಡ್ ಬೆಳೆಯಲ್ಲ ಸರ. ನಾವು ತೋಟವನ್ನು ನೀರು ಕಟ್ಟೇ ಬೆಳೆಸ್ತೇವೆ ಸರ, ನೀರಿನ ಮುಖಾಂತರನ ಬೆಳೆಸ್ತೇವೆ ರೀ. ಈ ಈರುಳ್ಳಿ ಬೆಳೆಯನ್ನು ಸಸಿ ಹಚ್ತೀವಿ ಅಂತ ಹೇಳಿದ್ರಿ, ಆದರೆ ಈ ಅಗಿಗಳನ್ನು ಹೇಗೆ ತಯಾರಿ ಮಾಡ್ಕೊಳ್ತೀರಿ ಅಥವಾ ಬೀಜವನ್ನು ಏನಾದರೂ ಈ ಭೂಮಿಗೆ ನೇರವಾಗಿ ಆಯ್ಕೆ ಮಾಡಿಕೊಂಡು ಹಚ್ತೀರಾ ಹೇಗಂತ? ಸರ್, ಬೀಜ ನಾವೇ ಸ್ವಂತ ನಾವೇ ಮಾಡ್ತೀವಿ ಸರ. ಈರುಳ್ಳಿ ಗಡ್ಡೆಯನ್ನು ಕಿತ್ತಿದ ಮೇಲೆ ಹೊಸ ಗಡ್ಡೆಯನ್ನು ಬರ್ತಲ್ಲ ಸರ್, ಅದರ ರೌಂಡ್ ಒಂದು ಸಣ್ಣ ಗಡ್ಡೆಯನ್ನು ಒಂದು ರೌದಿ ಉರ್ಲಾರ್ದಂಥ ಗಡ್ಡೆಯನ್ನು ರೌಂಡ್ ಒಂದು ಆರಿಸಂದು ಸೆಕೆಂಡ್ ಕ್ವಾಲಿಟಿ ಅಂತ ಹೇಳ್ತೀವಿ ಸರ್. ಅದು ಸೆಕೆಂಡ್ ದಪ್ಪ ಇರೋದನ್ನು ಆರಿಸಂದು ಒಂದು ಪ್ಯಾಕೆಟಿಗೆ ಅದು 50 ಕೆಜಿ ಈರುಳ್ಳಿಯನ್ನು ಗಡ್ಡೆ ತೆಗೆದು ಅದನ್ನು ಕೊಯ್ದು ಹಚ್ಚಿದ್ರೆ ಅದರಲ್ಲಿಂದ 20 ಸೇರು ಈರುಳ್ಳಿ ಬೀಜ ಬರ್ತಾವೆ ಸರ್. ಅವುಗಳನ್ನು ನಾವು ಬ್ಯಾಸಿಗೆ ಮೂಮೆಂಟು 11ನೇ ತಿಂಗಳ 15ನೇ ತಾರೀಕಿಗೆ ಆ ಗಡ್ಡೆಯನ್ನು ಊರ್ತೀವಿ ಸರ್. ಅದು ಮೇ ತಿಂಗಳಲ್ಲಿ ಬಂದುಬಿಡುತ್ತೆ ಸರ್, ಹೊಸ ಬೀಜ ಏಪ್ರಿಲ್ 15ನೇ ಹೊಸ ಬೀಜ ಬರ್ತದೆ ಸರ್, ಅವನ್ನು ನಾವು ಯೂಸ್ ಮಾಡ್ತೀವಿ ಸರ್. ಈ ಬೀಜವನ್ನು ಸಿಂಪರಣೆ ಕ್ರಮ ಇರ್ಬೋದು ಅಥವಾ ಬೀಜೋಪಚಾರ ಮಾಡೋದು ಇರ್ಬೋದು ಅಥವಾ ಅವುಗಳಿಗೆ ಬೇರೆ ಬೇರೆ ಲೇಪನಗಳನ್ನು ಬೆರೆಸೋದ್ರಿಂದ ಈ ಕೀಟಗಳ ಹಾವಳಿಯನ್ನು ಮತ್ತು ಒಂದು ಉತ್ತಮ ಗುಣಮಟ್ಟದ ಫಸಲನ್ನು ಪಡೆಯಲಿಕ್ಕೆ ಸಾಧ್ಯ ಅಂತ ರೈತರ ಅನೇಕ ರೈತರ ಅನುಭವದ ಆಧಾರದ ಮೇರೆಗೆ ಮತ್ತು ತಜ್ಞರು ಶಿಫಾರಸು ಮಾಡಿದಂಥ ಅನುಭವದ ಮೇರೆಗೆ ತಾವೇನಾದರೂ ಆ ರೀತಿ ಮಾಡಿದ್ರ ಸರ್? ನಾವು ನಮ್ಮೂರಲ್ಲಿ ನಿಮ್ಮ ಇದಕ್ಕೆ ಗ್ರಾಮ ಸೇವಕರ ಆಫೀಸ್ ಇದೆ ಸರ್, ಅಲ್ಲಿ ಅವ್ರನ್ನೂ ಕೇಳ್ತಿರ್ತೀರಿ, ಅವ್ರು ಹೇಳಿದ ಮಾರ್ಗದಲ್ಲಿ ಹೋಗಿರು ಸರ್. ಆಮೇಲೆ ನಾವು ಅದು ಈಗ 15-20 ವರ್ಷ ಆಯ್ತಲ್ಲ, ಅದು ಯಾವಾಗ ದುಡಿಬೇಕು ಏನಂಬುದು ನಮಗೆ ಗೊತ್ತಿದೆ ಸರ್. ಅದೇನಾದರೂ ಫಸ್ಟ್ನಲ್ಲಿ ಸೀರಂತ ಬೀಳುತ್ತೆ ಸರ್, ಅದು ಸುಳಿಯೊಳಗೆ ಆ ಸೀರಂತ ಬಿದ್ದಾಗ ಕಿರಕ್ರೋನ್ ಅಂತ ಎಣ್ಣೆ ಬರುತ್ತೆ ಸರ್. ಆ ಎಣ್ಣೆಯನ್ನು ಮತ್ತು ಸಾಪ್ ಪುಡಿ ಜೊತೆ ಬೆಳೆಸಿದ್ರೆ ಅದು ಸಂಪೂರ್ಣ ಕಮ್ಮಿ ಆಗುತ್ತೆ ಸರ್. ಸಾಮಾನ್ಯವಾಗಿ ಈ ಅಗಿಯನ್ನು ಹಚ್ಚಿದ ನಂತರದಿಂದ ಹಿಡಿದು ಎಷ್ಟು ದಿನಗಳು ಆದ ನಂತರ ಇದು ತನ್ನ ಸ್ವಂತ ಬೇರನ್ನು ಬಿಟ್ಟು ಅಲ್ಲಿ ದಷ್ಟಪುಷ್ಟವಾಗಿ ಬೆಳೆ ಬೆಳೀಲಿಕ್ಕೆ ಆರಂಭ ಆಗ್ತದೆ ಮತ್ತು ಅಲ್ಲಿ ಕಳೆ ನಿರ್ವಹಣೆ ಇದನ್ನೆಲ್ಲ ಹೇಗೆ ನಿರ್ವಹಿಸ್ತೀರಿ ಸರ್? ಅದನ್ನು ಹಚ್ಚಿದ ಮೇಲೆ ಒಂದು 10 ದಿನದೊಳಗೆ ಕಳೆನಾಶಕ ಎಣ್ಣೆ ಅಂತ ಬರುತ್ತೆ ಸರ್, ಆಕ್ಸಿಗೋಡ್ ಅಂತೇಳಿ. ಅದನ್ನು ಸಿಂಪರಣೆ ಮಾಡಿದ ನಂತರ ಹಚ್ಚಿ 10 ಅಥವಾ 15 ದಿನದೊಳಗೆ ಸಿಂಪರಣೆ ಮಾಡ್ಬೇಕು ಸರ್. ಆ ನಂತರ DAP ಮತ್ತು ಕಾಂಪ್ಲೆಕ್ಸ್ ಎರೆಹುಳ ಗೊಬ್ಬರವನ್ನು ಕಲಿಸಿ ಕೊಟ್ಟು ಅಂದರೆ ಅದು ಒಂದು ತಿಂಗಳೊಳಗೆ ಬೆಳೆ ಭಾರಿ ಬೇರು ಗೇರು ಭಾರಿ ಚೆನ್ನಾಗಿ ಬರುತ್ತೆ ಸರ್ ಬೇರೆ ರೈತಿಗೆಂದು. ಸಹಜವಾಗಿ ನಾಟಿ ಮಾಡಿದಿಂದ ದಿನದಿಂದ ಹಿಡಿದು ಎಷ್ಟು ದಿನ ಆದ ನಂತರದಲ್ಲಿ ಒಂದು ಗಡ್ಡೆ ದಷ್ಟಪುಷ್ಟವಾಗಿ ಭೂಮಿಯ ಒಳಭಾಗದಲ್ಲಿ ಬೆಳೆದಿದೆ, ಇದನ್ನು ಕಿತ್ತಿರಲಿಕ್ಕೆ ಅಥವಾ ಕಟಾವು ಮಾಡಲಿಕ್ಕೆ ಸೂಕ್ತ ಸಮಯ ಅಂತ ಹೇಗೆ ತಾವು ನಿರ್ಧಾರ ಮಾಡ್ತೀರಿ? ಅದಕ್ಕೆ ಎಷ್ಟು ದಿನ ಕಾಲಾವಕಾಶ ಬೇಕಾಗ್ತದೆ ಸರ್? ಅದಕ್ಕೆ 90 ದಿನ ಕಾಲಾವಕಾಶ ಸರ್. ಈರುಳ್ಳಿ ಹಚ್ಚಿದ ನಂತರ ಅಗಿ ಏನು ನಾಟಿ ಮಾಡ್ತೀವಲ್ಲವ ಆ ನಾಟಿ ಮಾಡಿದ ದಿನಗಳಿಂದ ಹಿಡಿದು 3 ತಿಂಗಳೊಳಗೆ ಆ ಬೆಳೆ ಬಂದುಬಿಡುತ್ತೆ ಸರ್. 2.5 ತಿಂಗಳಿಗೆ ಅದನ್ನು ನೀರು ಕಟ್ ಮಾಡ್ಬೇಕು ಸರ್. ಆ ನಂತರ ಅದು 15 ದಿನದೊಳಗೆ ಗಡ್ಡೆ ಭಾರಿ ದಪ್ಪ ಬರ್ಸ್ತಾರೆ, ಅದಕ್ಕಿಂತ ಜಾಸ್ತಿ ಏನಾದ್ರು ಬಿಟ್ಟರೆ ಅದು ಕೊಳೆಯಕ್ಕೆ ಚಾಲು ಮಾಡಿಸ್ತಾರೆ. ಸಹಜವಾಗಿ ಈ ನೀರಾವರಿಯಲ್ಲಿ ಬೆಳೀತಾ ಇರುವಂಥ ಈರುಳ್ಳಿ ಬೆಳೆಗೆ ಎಷ್ಟು ದಿನಗಳಿಗೊಮ್ಮೆ ನೀರು ಕೊಡಬೇಕು ಮತ್ತು ತಾವು ಹೇಗೆ ಅದನ್ನು ನಿರ್ವಹಿಸ್ತಾ ಇದ್ದೀರಿ ಸರ್? ಅದಕ್ಕೆ 4 ದಿನಕ್ಕೊಮ್ಮೆ ನೀರು ಕಟ್ಟಬೇಕು ಸರ್. 4 ದಿನಕ್ಕಿಂತ ಜಾಸ್ತಿ ಏನಾದರೂ ಕಟ್ಟಿರೆ ಇಳುವರಿ ಬರಲ್ಲ, ಆಮೇಲೆ ದಿಂಡು ದಪ್ಪ ಬರಲ್ಲ, ಸಣ್ಣ ಗಿಡನ ಆಗುತ್ತೆ ಸರ್. ಅದಕ್ಕೆ 4 ದಿನಕ್ಕೊಮ್ಮೆ ನೀರು ಬಳಸ್ತೀವಿ ಸರ್. ನಾವು ಈ ರೀತಿಯ ನೀರನ್ನು ಹಾಯಿಸಿ ಆದ ನಂತರ ಯಾವುದೋ ಒಂದು ಬೆಳೆ ಅನುಕೂಲನೆ ತಕ್ಷಣ ಅಲ್ಲಿ ಕಳೆ ನಿರ್ವಹಣೆ ಜೊತೆಗೆ ಕೀಟಗಳ ಹಾವಳಿ ರೋಗಗಳ ಹಾವಳಿ ಜಾಸ್ತಿ ಆದರೆ ವಿಶೇಷವಾಗಿ ಈ ಈರುಳ್ಳಿ ಬೆಳೆಯನ್ನು ಬಾಧಿಸುವಂಥ ರೋಗಗಳು ಕೀಟಗಳು ಅಂಥವು ಏನಾದರೂ ಆವರಿಸಿದಾಗ ಅಥವಾ ಅಂಥವು ಏನಾದರೂ ಬಂದಾಗ ತಾವು ಅವುಗಳ ನಿವಾರಣೆ ಅಥವಾ ಸಿಂಪರಣಾ ಕ್ರಮ ಅಥವಾ ಪರಿಹಾರ ಹೇಗೆ ಕಂಡುಕೊಳ್ತೀರಿ ಸರ್? ಅದಕ್ಕೆ ಫಸ್ಟು ನಾವು ಈ ನಾಟಿ ಮಾಡೋತ್ನಾಗ ಡೊಣ್ಣುಗಳು ಅಂತ ಬರುತ್ತೆ ಸರ್, ಅದು ಸಸಿಯನ್ನು ಕಡಿಯುವಂಥ ಕೆಲಸ ಮಾಡುತ್ತೆ. ಅದಕ್ಕೆ ನಾವು 1 ಎಕರೆಗೆ 5 ಕೆಜಿ ತಿಮ್ಮೆಟ್ಟು ಗುಳಿಗೆಯನ್ನು ಉಗ್ತೀವಿ ಸರ್. ಅದು ಉಗ್ಗಿದ ನಂತರ ನಾಟಿ ಮಾಡ್ತೀವಿ ಸರ್, ಅದೇನು ಅದು ಅಲ್ಲಿ ಏನು ಕಡಿಯಲ್ಲ ಸರ್. ಆ ನಂತರ ಉಳ್ಳಾಗಡ್ಡಿಗೆ ಸುಳಿ ರೋಗ ಅಂತ ಬರುತ್ತೆ ಸರ್, ಕೆಂಪು ರೋಗ ಅಂತ ಬರುತ್ತೆ. ಅವಕ್ಕೆಲ್ಲ ನಾವು ರಿಜೆಂಟು ಈ ಥರ ಯಾವುದೋ ಒಂದು ಎಣ್ಣೆ ಪುಡಿಯನ್ನು ಯೂಸ್ ಮಾಡಿ ಅದನ್ನು ಕಾಪಾಡ್ಕೊತೀವಿ ಸರ್. ಸಹಜವಾಗಿ ಈ ಈರುಳ್ಳಿ ಬೆಳೆ ಒಂದು ಸಮಗ್ರವಾಗಿ ಕಟಾವಿಗೆ ಸೂಕ್ತವಾದ ಸಮಯ ಅಂಥೇಳಿ ನಿರ್ಧಾರ ಮಾಡಿ ಕಟಾವು ಮಾಡುವಂಥ ಪ್ರಸಂಗ ಭಾಳ ಮುಖ್ಯವಾಗಿರ್ತದೆ. ಆದರೆ ಈ ಬೆಳೆ ಸಂಪೂರ್ಣವಾಗಿ ಎಲ್ಲ ಬೆಳೆಗಳಿಗಿಂತ ವಿಭಿನ್ನವಾದ ಬೆಳೆ ಅಂತ ಹೇಳ್ಬೋದು. ಎಲ್ಲವೂ ಕೂಡ ಭೂಮಿಯ ಮೇಲ್ಭಾಗದಲ್ಲಿ ಅಥವಾ ಕಣ್ಣಿಗೆ ಕಾಣುವಂಥ ರೀತಿಯಲ್ಲಿ ಕಾಳುಗಟ್ಟಿರ್ತವೆ, ಕಣದ ವ್ಯವಸ್ಥೆ ಎಲ್ಲ ಮಾಡಬಹುದು. ಆದರೆ ಭೂಮಿಯ ಒಳಭಾಗದಲ್ಲಿ ಮಣ್ಣಿನ ಆಳದಲ್ಲಿ ಗಡ್ಡೆ ಉದುಗಿರೋದ್ರಿಂದ ಇದರ ಕಟಾವು ಅಂದರೆ ಅದನ್ನು ಕೀಳುವಂಥ ಪ್ರಸಂಗ ಭಾಳ ಜಾಗರೂಕತೆಯಿಂದ ಇರಬೇಕಾಗ್ತದೆ. ಅದನ್ನೆಲ್ಲ ಹೇಗೆ ನಿರ್ವಹಿಸ್ತೀರಿ ಮತ್ತು ಆಳು ಕಾಳುಗಳ ಬಳಕೆ ಏನಾದರೂ ಮಾಡ್ತೀರಾ ಹೇಗೆ? ಆಳು ಬಳಕೆ ಮಾಡ್ಬೇಕಾದ ಸರ್, ಅದು ಬರಬೇಕಾದ್ರೆ 3 ತಿಂಗಳೊಳಗೆ ಸರ್ ಅದು ಕಲರ ಚೇಂಜ್ ಆಗಿಬಿಡುತ್ತೆ. ಹಸಿರು ಇದ್ದಂಥ ಈರುಳ್ಳಿ ಹಳದಿ ಕಲರ್ ಬರ್ತಾರೆ, ಅವಾಗ ನಾವು ಗಡ್ಡೆ ಬಂದಿದೆ ಅಂತ ಅನ್ಕೋಬೇಕು ಸರ್. ಅವಾಗ ನಾವು ಹಳದಿ ಕಲರ್ ಬಂದಾಗ ನಾವು ಅದನ್ನು 1 ಎಕರೆಗೆ 8ರಿಂದ 10 ಜನ ಲೇವರ್ ಅಂತ ತಗೊಂಡು ಅದನ್ನು ನಾವು ಕಟಾವು ಮಾಡ್ತೀವಿ, ಕಿತ್ತು ಸರ್. ಕಿತ್ತಿ ರಾಶಿ ಮಾಡಿ ಕಟಾವು ಮಾಡಿ ಚೀಲಕ್ಕೆ ತುಂಬಿ ನೇರವಾಗಿ ಏನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತಾರೆ ಅಥವಾ ಒಂದಿಷ್ಟು ಗಡ್ಡೆ ಇದೆ ಸ್ವಚ್ಛತೆ ಬಗ್ಗೆ ಏನಾದರೂ ಸ್ವಲ್ಪ ಗಮನ ಹರಿಸ್ತೀರಿ ಹೇಗೆ ಸರ್? ಅದನ್ನು ಕಿತ್ತೆ ಹಾಕಿ 1 ವಾರ ಬಿಡ್ತೀವಿ ಸರ್. ಅದರ ತಪ್ಪಲದ ಒಂದು ರಸವನ್ನು ಗಡ್ಡೆ ಏರುತ್ತೆ ಸರ್, ಅದು ಏರಿದ ಮೇಲೆ ಸುಳಿ ಮುಂದೆ ಸೂಪಾದಾಗ ಅದನ್ನು ನಾವು ಕಟಾವು ಮಾಡ್ತೀವಿ ಸರ್. ಅದನ್ನು ಕಟಾವು ಮಾಡಿ ಕುಟ್ರಿಯನ್ನು ಹಾಕ್ತೀವಿ ಸರ್, ಅದನ್ನು ಒಂದು ಒಡ್ಡ ಥರ ಹಾಕಿ ಅದನ್ನು ಆಮೇಲೆ ಅದನ್ನು ಚಾಕಿ ಮಾಡ್ತೀವಿ ಸರ್. ಆನಂತರ ನಾವು ಮಾರ್ಕೆಟ್ಗೆ ಹೋಯ್ತೀವಿ ಸರ್. ಈ ರೀತಿ ಮಾರ್ಕೆಟಿಗೆ ತೆಗೆದುಕೊಂಡು ಹೋಗುವಂಥ ಒಂದು ಸಂದರ್ಭ ಹೇಗೆ ಅಲ್ಲಿ ಮಾರುಕಟ್ಟೆಯಲ್ಲಿ ಧಾರಣೆ ನೀವು ಹೇಳಿದಾಗ ನಿಗದಿ ಆಗ್ತದೋ ಅಥವಾ ಮಾರುಕಟ್ಟೆ ಧಾರಣೆ ಮೇರೆಗೆ ನೀವು ಕೊಟ್ಟು ಇದು ಮಾಡ್ತೀರೋ ಅಥವಾ ಹೇಗೆ ದಲ್ಲಾಳಿಗಳಿಗೆ ಹೇಗಾದರೂ ನಿರ್ಧಾರ ಮಾಡ್ತಾರೋ ಅಥವಾ ಈ APMC ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಏನಾದರೂ ತೆಗೆದುಕೊಂಡು ಹೋಗ್ತೀರಾ, ಎಲ್ಲಿ ತೊಗೊಂಡು ಹೋಗ್ತಾರೆ ಮಾರಾಟ ಮಾಡಲಿಕ್ಕೆ ಸರ್? ನಾವು APMC ಮಾರ್ಕೆಟಿಗೆ ಹೋಯ್ತೀವಿ ಸರ್. ಅಲ್ಲೇ ನಾವು ಅದು ಏನು ಮಾರ್ಕೆಟ್ ಇರುತ್ತೆ ಸರ್, ದಿನಕ್ಕೆ ದಿನ ಮಾರ್ಕೆಟ್ ಸರ್, ಅದು ಒಂದು ದಿನ 1500 ಆಗ್ಬೋದು, ಒಂದಿನ 2000 ಆಗ್ಬೋದು, ಈ ರೀತಿ ಒಂದಿನ 100 ರೂಪಾಯಿ ಪ್ಯಾಕೆಟ್ ಆಗುತ್ತೆ ಸರ್, ಒಂದ್ಸಲ ಲಾಭ ಆಗುತ್ತೆ ಒಂದ್ಸಲ ಇದಾಗುತ್ತೆ. ಅದನ್ನು ಕಂಟಿನ್ಯೂ ಬೆಳೆದ್ರಲ್ಲಿಂದ ಒಂದು ಬೆಳೆ ಲಾಸ್ ಆದರೆ ಇನ್ನೊಂದು ಬೆಳೆಗಾದ್ರೂ ಕೈ ಹಿಡಿತ ಅನ್ನೋ ಭರವಸೆ ಐತೆ ಸರ್. ಅದು ಒಟ್ಟಿನಲ್ಲಿ ಈ ಒಂದು ಬೆಳೆಯನ್ನು ಪರ್ಯಾಯವಾಗಿ ಬೇರೆ ಬೇರೆ ಬೆಳೆಗಳನ್ನು ಕೂಡ ಬೆಳೀತಿದ್ದೀನಂದ್ರೆ ಆ ಎಲ್ಲ ಬೆಳೆಗಳು ಹೇಗೆ ತಮಗೆ ಸಹಾಯಕವಾಗಿವೆ ಅಂತೀರಿ? ಆ ಬೆಳೆನ ಫಸ್ಟಿಗೆ ನಾವು ಉಳ್ಳಾಗಡ್ಡಿಯನ್ನು ತೆಗೆದ ಮೇಲೆ 10ನೇ ತಿಂಗಳ ಅಥವಾ 11ನೇ ತಿಂಗಳಿಂದ ನಾವು ಮೆಕ್ಕೆಜೋಳವನ್ನು ಬೆಳಿತೀವಿ ಸರ್. 2ನೇ ಪೀಕ್ ಉಳ್ಳಾಗಡ್ಡಿ ಈರುಳ್ಳಿ ಆದ ನಂತರ ನಾವು ಮೆಕ್ಕೆಜೋಳವನ್ನು ಬೆಳಿತೀವಿ ಸರ್. ಅದನ್ನು ಲಾಭದಾಯಕ ಬೆಳೆ ಇದೆ ಸರ್. ಸಹಜವಾಗಿ ಈ ಈರುಳ್ಳಿಯನ್ನು ಮಾರಾಟ ಮಾಡಿ ಬಂದ ನಂತರ ಹಣದ ನೇರ ಪಾವತಿ ತಮಗೆ ಹಣದ ಮುಖಾಂತರ ಆಗ್ತದೆ ಅಥವಾ ತಮ್ಮ ಬ್ಯಾಂಕ್ ಖಾತೆಗೆ ಏನಾದರೂ ಜಮಾವಣೆ ಆಗ್ತದೆ ಹೇಗೆ ಸರ್? APMC ಮಾರ್ಕೆಟ್ಗೆ ಹೋದ್ವಿ ಅಂದ್ರೆ ನೇರವಾಗಿ ಅವ್ರು ಹಣ ನಮ್ಮ ಕೈಯಲ್ಲೇ ಕೊಟ್ಬಿಡ್ತಾರೆ ಸರ್. ಬ್ಯಾಂಕಿಗೆ ಏನಿಲ್ಲ ಸರ್, ನೇರವಾಗಿ ನಮ್ಮ ಕೈಯಲ್ಲಿ ಕೊಡ್ತಾರೆ ಸರ್. ಸಾಮಾನ್ಯವಾಗಿ ಜಗದೀಶ್ ಅವರೇ, ಈ ಒಂದು ವರ್ಷದ ಸರಾಸರಿ ಈರುಳ್ಳಿ ಬೆಳೆಯನ್ನು ನಾಟಿ ಮಾಡಿದಿಂದ ದಿನದಿಂದ ಹಿಡಿದು ಕಟಾವು ಮಾಡಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗೋವರೆಗೂ ಎಷ್ಟು ಖರ್ಚು ವೆಚ್ಚ ತಗಲ್ಬೋದು, ಮತ್ತು ಆ ಎಲ್ಲ ಖರ್ಚು ವೆಚ್ಚಗಳನ್ನು ತೆಗೆದ ನಂತರ ಉಳಿಯಬಹುದಾದಂಥ ಆದಾಯ? ಒಂದು ಎಕರೆಗೆ ಒಂದು 40,000 ರೂಪಾಯಿ ಖರ್ಚು ಬರ್ಸ್ತಾರೆ. ಅದು 40,000 ರೂಪಾಯಿ ಖರ್ಚು ಬಂದರೆ ಇಳುವರಿ ಏನಾದರೂ 200 ರೂಪಾಯಿ ಈ ಥರ ಇಳುವರಿ ಬಂತಂದರೆ ಸರ್, ಅದರಲ್ಲಿ ಹೆಚ್ಚಿನ ಲಾಭ ಉಳಿಸ್ತಾರೆ. ಒಂದು 1.5 ಲಕ್ಷ ತನಕ ಆಗುತ್ತೆ ಸರ್, 1 ಲಕ್ಷ ಆದರೂ ಉಳಿತೇವೆ ಸರ್. ಸಹಜವಾಗಿ ಮುಂದಿನ ಬಾರಿ ಈರುಳ್ಳಿಯನ್ನು ಬೆಳೆದಂಥ ಹೊಲದಲ್ಲಿ ಬೇರೆ ಯಾವ್ಯಾವ ಬೆಳೆ ಬೆಳೆದರೆ ಸೂಕ್ತ, ಮತ್ತು ತಾವು ಯಾವ್ಯಾವ ಬೆಳೆ ಬೆಳಿತೀರಿ ಸರ್? ಅದಕ್ಕೆ ಈರುಳ್ಳಿ ಹೊಲದಕ್ಕೆ ಶೇಂಗಾ ಒಂದು ಹಾಕ್ಬಾರ್ದು ಸರ್, ಅದು ಬೇರುಗಾಡಾಗಿ ಇಳುವರಿ ಬರೋಲ್ಲ. ಶೇಂಗಾ ಬಿಟ್ಟರೆ ಮೆಕ್ಕೆಜೋಳ ಹಾಕ್ಬೋದು ಸರ್, ಸಜ್ಜೆ ಹಾಕ್ಬೋದು, ಆನಂತರ ತಮಾಟೆಯನ್ನು ಉರ್ಬೋದು. ಈ ಥರ ಒಂದು ಶೇಂಗಾವನ್ನು ಬಿಟ್ಟು ಬೇರೆ ಯಾವ್ದು ಬೇಕು ಮಾಡಿದರೂ ಬರುತ್ತೆ ಸರ್. ಸಹಜವಾಗಿ ಕಟಾವು ಮಾಡಿ ಎಲ್ಲ ಆದ ನಂತರ ಭೂಮಿಯ ಒಂದು ಉಳುಮೆ ಕ್ರಮ ಹೇಗೆ ಮುಂದುವರಿಸ್ತೀರಿ ಮುಂದಿನ ಬೆಳೆಗೆ? ಏನು ಸರ್, ಈರುಳ್ಳಿಯನ್ನು ನಾವು ಕಿತ್ತಿ ಹಾಕಿದ್ದು ಒಂದು ರಾಶಿ ಆದಮೇಲೆ ಹೊಲವನ್ನು ಮಡಿಕೆ ಹೊಡಿಬೇಕು ಸರ್, ರಂಟೆ ಅಂತೀವಲ್ಲ ಆ ರೀತಿ ಮಡಿಕೆಯನ್ನು ಹೊಡೆದು ಕುಂಟೆ ಸಾಪ್ ಮಾಡಿ ಕಾಸಿಗೆ ಇರ್ತಕ್ಕಂಥ ಎಲ್ಲ ತಪ್ಪಲವನ್ನು ಎಲ್ಲವನ್ನು ಕ್ಲೀನು ಹೊಲವನ್ನು ಸ್ವಚ್ಛತೆಯನ್ನು ಮಾಡ್ಕೊಂಡು ಮತ್ತೆ ನಾವು ಬೇರೆ ಪೀಕ್ ಮಾಡೋವಂಥ ಒಂದು ಪ್ರಯತ್ನ ಮಾಡ್ಬೋದು ಸರ್. ಜಗದೀಶ್ ಅವರೇ, ತಾವು 10ನೇ ತರಗತಿವರೆಗೂ ಓದಂಥ ವಿದ್ಯಾವಂತರು, ಅಲ್ಪ ಸ್ವಲ್ಪ ಕೃಷಿ ಇಲಾಖೆಯ ಅನೇಕ ಯೋಜನೆಗಳು ಕೂಡ ತಾವು ಅಕ್ಷರಶಃ ತಿಳಿಯಬಲ್ಲವರಾಗಿದ್ದು, ಈ ಬೇರೆ ಬೇರೆ ರೈತ ಸಂಪರ್ಕ ಕೇಂದ್ರ ಇರ್ಬೋದು ಅಥವಾ ಕೃಷಿ ಇಲಾಖೆ ಇರ್ಬೋದು ಅಥವಾ ಕೃಷಿ ಉತ್ಪನ್ನ ಮಾರುಕಟ್ಟೆ ಇರ್ಬೋದು, ಹೀಗೆ ಬೇರೆ ಬೇರೆ ಕೃಷಿ ಮತ್ತು ಕೃಷಿಯೇತರ ಸಂಘ ಸಂಸ್ಥೆಗಳಿಂದ ಏನಾದರೂ ಸಹಾಯ ಸೌಲಭ್ಯಗಳನ್ನು ಏನಾದರೂ ಪಡ್ಕೊಂಡ್ರೆ, ಯಾಕಂದರೆ ತಾವು ಈಗಾಗಲೇ ಮಾತನಾಡ್ತಾ ಹೇಳ್ತಾ ಇದ್ರಿ ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಳ್ಳೋದು ಇರಲಿ, ನೀರಾವರಿಗೆ ಅದು ಇದನ್ನು ಮಾಡ್ಕೊಂಡಿದ್ದೀವಿ ಸರ್ ಅಂತೇಳಿ. ಸರ್, ನಮಗೆ ಬರಕದ ಒಂದು ಅವಶ್ಯಕತೆ ಇದ್ದಾಗ ಕೃಷಿ ಇಲಾಖೆಯವರು ಒಂದು ಕೃಷಿ ಹೊಂಡವನ್ನು ತೆಗೆಸಾರಪ್ಪ, ನಿನಗೆ ಬರಕ ಬರ್ತಂತೆ ಸರ್, ಆ ಥರ ಒಂದು ಕೃಷಿ ಹೊಂಡವನ್ನು ತೆಗೆಸಿ ಸರ್, ಒಂದು ಬರಕ ಕೊಟ್ಟಿದ್ದಾರೆ. ಆ ಬರಕವನ್ನು ಹಾಕಿ ನಾವು ಈಗ ನೀರು ಸಂಗ್ರಹಣೆ ಮಾಡಿ ಮತ್ತೆ ಮೇಲೆತ್ತಾ ಇದ್ದೀವಿ ಸರ್. ಸಹಜವಾಗಿ ಒಂದು ಬೆಳೆಯನ್ನು ಬೆಳೆಯುವಂಥ ಜಗದೀಶ್ ಅವರು ಬೇರೆ ಅನ್ಯ ಬೆಳೆಯನ್ನು ಬೆಳೀಲಿಕ್ಕೆ ಸಾಕಷ್ಟು ಇಲ್ಲಿ ಸುತ್ತಮುತ್ತಲಿನ ರೈತರು ಬೆಳೀತಾ ಇದ್ದಾರೆ. ಆ ರೀತಿಯಾದಂಥ ಪರ್ಯಾಯ ಬೆಳೆಗಳತ್ತ ತಿರುಗಿ ನೋಡುವಂಥ ಯೋಚನೆ ಏನಾದರೂ ಮಾಡಿದ್ರ ಜಗದೀಶ್ ಅವರ? ಏ ಮಾಡ್ತು ಸರ್, ನಾವು ಫಸ್ಟು ಈರುಳ್ಳಿಯನ್ನು ಫಸ್ಟ್ ಯಾವುದೇ ಬೆಳೆ ಮಾಡಲ್ಲ ಸರ್. ಫಸ್ಟ್ ಮಾತ್ರ ನಾವು 1ನೇ ತಿಂಗಳಿಂದ ಹಿಡಿದು 10ನೇ ತಿಂಗಳ ಅಥವಾ 11ನೇ ತಿಂಗಳ ತನಕ ಈರುಳ್ಳಿ ಬೆಳೆಯನ್ನು ಬೆಳಿತೀವಿ ಸರ್. 2ನೇ ಪೀಕ್ ಯಾವುದಾದ್ರೂ ಮಾಡ್ತು ಸರ್, ಹತ್ತಿಯನ್ನು ಮಾಡ್ಬೋದು, ಆಮೇಲೆ ಸೂರ್ಯಕಾಂತಿ ಏನಾದರೂ ಮಾಡ್ಬೋದು, ಇಲ್ಲ ತಮಾಟೆಯನ್ನು ಹಚ್ಬೋದು, ಯಾವುದಾದ್ರೂ ಇನ್ನಿತರ ಬೆಳೆಗಳನ್ನು ಮಾಡ್ತು ಸರ್. 1ನೇ ಪೀಕ್ ಮಾತ್ರ ಈರುಳ್ಳಿಯನ್ನು ಮಾಡ್ತು ಸರ್. ಇದು ಸಂಪ್ರದಾಯನ ಅಥವಾ ಮೊದಲಿಂದ ರೂಢಿಸ್ಕೊಂಡ ಒಂದು ಪದ್ಧತಿನೇ ಹೇಗಂತ? ಇಲ್ಲ ಸರ್, ಅದು ಸಂಪ್ರದಾಯ ಅಂತ ಏನಿಲ್ಲ. ನಮ್ಮ ಅಪ್ಪ ಅವರು ತಂದೆಯವರು ಅವರೆಲ್ಲ ಸಜ್ಜೆ ಮೆಕ್ಕೆಜೋಳ ಈ ಥರ ಹತ್ತಿ ಈ ಥರ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಸರ್. ಅದನ್ನು ನಾನು ಒಂದು ಕೃಷಿ ಒಕ್ಕಲ್ತನ ಮಾಡೋಕತ್ತಿಲಿಂದ ಈರುಳ್ಳಿ ಬೆಳೆಯನ್ನು ಕಂಟಿನ್ಯೂ ಬೆಳೀತಾ ಬಂದಿದ್ದೀನಿ ಸರ್. ಈ ಈರುಳ್ಳಿಯಲ್ಲಿ ಸಾಕಷ್ಟು ತಳಿಗಳಿದ್ದಾವೆ, ಅದರಲ್ಲಿ ತಾವು ಯಾವ ತಳಿಯನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಬೆಳೀತಾ ಇದ್ದಾರೆ? ಸರ್, ಗುಲಾಬಿ ಅಂತ ಬರುತ್ತೆ ಸರ್, ಗುಲಾಬಿ ಕಲರ್ ರೆಡ್. ನಮ್ಮ ಮಾರ್ಕೆಟಿಗೆ ಅದು ರೀಚ್ ಆಗಲ್ಲ ಸರ್, ನಮ್ಮ ಮಾರ್ಕೆಟಿಗೆ ಅದು ಬೆಲೆ ಬರಲ್ಲ ಅಂತೇಳಿ ಆ ಥರ ಅದು ರೆಡ್ ಕಲರ್ ಎಲ್ಲ ಹುಬ್ಳಿ ಮಾರ್ಕೆಟ್ ಅಲ್ಲೆಲ್ಲ ಮಾರಿಸ್ತಾರೆ. ನಮಗಿಲ್ಲಿ ಗಂಗಾವತಿ ಹೊಸಪೇಟ ಇಲ್ಲಿ ನಾವು ಮಾರ್ಕೆಟ್ಗೆ ಹೋಗೋದ್ರಲ್ಲಿಂದ ನಾವು ಗುಲಾಬಿ ಕಲರ್ ಈರುಳ್ಳಿಯನ್ನು ಬೆಳಿತೀವಿ ಸರ್. ಈ ಮಾರುಕಟ್ಟೆಯ ಬೇಡಿಕೆ ಹೇಗಿದೆ ಗುಲಾಬಿ ಬಣ್ಣದ ಈರುಳ್ಳಿ? ಸರ್, ನಮ್ಮ ಕಡೆ ಗುಲಾಬಿ ಬಣ್ಣದ ಈರುಳ್ಳಿ ಈಗಿನ ಮಾರ್ಕೆಟ್ 2,500 ತನಕ ಇದೆ ಸರ್. ಈಗ ಎಲ್ಲ ಖರ್ಚು ವೆಚ್ಚ ತೆಗೆದ ನಂತರ ಈ ಒಂದು ಈರುಳ್ಳಿ ಬೆಳೆದ ಆದಾಯ ತಮಗೆ ತೃಪ್ತಿ ತಂದಿದೆಯಾ? ಹಾಂ, ತಂದಿದೆ ಸರ್. ಈರುಳ್ಳಿ ಬೆಳೆ ಆದಾಯ ಒಂದ್ಸಲ ತೃಪ್ತಿನೂ ತಂದಿದೆ ಸರ್, ಒಂದ್ಸಲ ನಮ್ಮನ್ನು ಕಣ್ಣೀರನ್ನ ಹಾಕ್ಸಿದೆ. ಎರಡು ಕೆಲಸನೂ ಮಾಡಿದೆ ಸರ್, ಆದರೆ ಅದು ಲಾಭ ತರೋದು ಜಾಸ್ತಿ ಸರ್. ಇಂಥ ಒಂದು ಲಾಭದಾಯಕವಾದ ಬೆಳೆಯನ್ನು ಜಗದೀಶ್ ಅವರು ಬೆಳೆದ್ರ ಜೊತೆಗೆ ಸಾಕಷ್ಟು ಅನುಭವಗಳನ್ನು ಕೂಡ ಪಡೆದುಕೊಂಡಿದ್ದೀರಿ ಜಗದೀಶ್ ಅವರೇ, ತಮಗೆ ಧನ್ಯವಾದಗಳು. ಹಾಗೆಯೇ ತಮ್ಮ ಕೃಷಿ ಜೀವನಕ್ಕೆ ಪೂರಕವಾಗಿ ನಿಂತಹ ತಂದೆ ತಾಯಿ ಮತ್ತು ಮಡದಿ ಮಕ್ಕಳ ಎಲ್ಲ ಗೊಬ್ಬರ ಗೊತ್ತೈತೆ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ ನೆಲದ ಮ್ಯಾಲ ಇರುದಿಲ್ಲ ಸಣ್ಣ ಕುಣಿ ಸುರಾರಿ ಗಾಡಿ ಬರ್ತಾವ ಹೋಗ್ತಾವ ಉಳು ಮಣ್ಣು ಸೆಗಡಿ ಹಾರಾಡತಾವ ಇದಕ್ಕ ಅಂತಾರ ಹಾರಾಡು ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ ನೆಲದ ಮ್ಯಾಲ ಇರುದಿಲ್ಲ ಸಣ್ಣ ಕುಣಿ ಮಳೆ ನೀರು ಬರ್ತಾವ ನಾರಿ ನೀರು ಬರ್ತಾವ ತಿಪ್ಪಗಿನ ಸೆಗಣಿ ತೇಲಾಡಿ ಹೋಗ್ತಾದ ಇದಕ್ಕಂತಾರ ತೇಲಾಡು ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ ಹಾಕ್ತೀರಿ ಗೊಬ್ಬರ ಎಲ್ಲ ಅದಕ್ಕ ಕಟ್ಟತೀರಿ ಹರಕ ಚೀಲ ಹೊಲ ಮುಟ್ಟದಾಗ ನಿಮ್ಮ ಗಾಡಿ ಸೋರಿ ಹೋಗುತ್ತಾದ ಗೊಬ್ಬರ ನೋಡ್ರಿ ಇದಕ್ಕ ಅಂತಾರ ನಡೆದಾಡು ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ ಗುಂಪಿ ಗೊಬ್ಬರ ಬರ್ತೀರಿ ಮನೆ ಕಡೆ ಸರಸರ ಬೆರಕಲಿಲ್ಲಂದ್ರ ಮಣ್ಣಾಗ ಗೊಬ್ಬರ ಬಿಸಿಲು ಗಾಳಿಗೆ ಹಾಳಾಗಿ ಹೋಗ್ತಾದ ಇದಕ್ಕ ಅಂತಾರ ಮಲಗೂ ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂಗ ತಪ್ಪಿ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ ನಿನಗ ಒಂಚೂರ ನಿನಗ ಒಂಚೂರ ಇನ್ನು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಮನೆ ತೊಟ್ಟಿ ಗೊಬ್ಬರನ್ನ ಬಳಕೆ ಮಾಡಿಕೊಂಡು ಈ ಅಲ್ಪ ಸ್ವಲ್ಪ ಹಾಕುವಂತ ರಾಸಾಯನಿಕ ಗೊಬ್ಬರಗಳ ಒಂದು ಸಂಪೂರ್ಣ ಸ್ಥಗಿತಗೊಳಿಸೋಕೆ ಆಗಬೇಕು ಆಗಿದೆ ತಮ್ಮಿಂದ ಸಂಪೂರ್ಣ ಸ್ಥಗಿತಗೊಳಿಸಕ ಆಗ್ಬೇಕು ಸರ್ ಅದು ಆಗಬೇಕಂತಂದ್ರೆ ಭಾಳ ದಿನಗಳಿಂದ ಅದನ್ನು ಮತ್ತೆ ಎರೆಹುಳ ಗೊಬ್ಬರ ಈ ಥರ ಈ ಭೂಮಿಗೆ ಸಟ್ಟಲ್ಲ ಅದನ್ನು ಪ್ರಯತ್ನ ಪಡ್ಬೇಕು ಸರ ಇಮ್ಡಿಯೇಟ್ಲಿ ಬಂದ್ ಮಾಡಿದರೆ ಅದು ಭೂಮಿ ಬೆಳೆಯನ್ನು ಒಂದು ಸ್ವಲ್ಪ ಆ ಥರ ಇಳುವರಿ ಬರಲ್ಲ ಸರ್ ಒಟ್ಟಿನಲ್ಲಿ ಇಡೀ ಕುಟುಂಬದ ಸದಸ್ಯರ ನೆರವು ಈರುಳ್ಳಿ ಬೆಳೆ ಬೆಳೆಯುವಂಥ ಒಂದು ಜಗದೀಶ್ ಅವ್ರಿಗೆ ಹೇಗೆ ಸಿಗ್ತಾ ಇದೆ ಮನೆಯಲ್ಲಿ ಎಲ್ಲರೂ ಕುಟುಂಬ ಸಮೇತನ ಇವತ್ತು ನಮ್ಮ ಹುಡುಗ ಶಾಲೆಗೆ ಹೋಗ್ತಾನೆ ಸರ್ ಅವನು 9ನೇ ಕ್ಲಾಸ್ ಓದ್ತಾ ಇದ್ದಾನೆ ಅವನು ಭಾನುವಾರ ಶನಿವಾರ ದಿನ ಅವನು ಬರ್ತಾನೆ ಎಲ್ಲರೂ ಕೂಡಿ ನಾವು ಮನೆಯಲ್ಲಿ ತಂದೆಯವರು ತಾಯಿಯವರು ಮನೆಯಲ್ಲಿರ್ತಾರೆ ವಯಸ್ಸಾಗಿದೆ ನಾವು ಹೆಣ್ಮಕ್ಳು ನಾವು ಎಲ್ಲರೂ ಹೊಲದಾಗ ಕೆಲಸ ಮಾಡ್ತೇವೆ ಸರ್ ಒಟ್ಟಿನಲ್ಲಿ ಇಡೀ ಕುಟುಂಬವೇ ಕೃಷಿಗೆ ಇಳಿದಿದೆ ತಾವು ಇದುವರೆಗೆ ನಮ್ಮ ಇವತ್ತಿನ ಕಿಸಾನ್ ಮಣಿ ಗ್ರಾಮಾಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕೃಷಿ ಜೀವನದಲ್ಲಿ ಈ ಈರುಳ್ಳಿ ಬೆಳೆಯ ಬೇಸಾಯದ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ ತಮಗೆ ಧನ್ಯವಾದಗಳು ನಮಸ್ಕಾರ ತಾವು ಭಾಗವಹಿಸಿದ್ದಕ್ಕೆ ನಮಸ್ಕಾರ ಸರ್ ನಮಸ್ಕಾರ ಇದುವರೆಗೆ ಈರುಳ್ಳಿ ಬೆಳೆ ಬೇಸಾಯದ ಅನುಭವ ಕುರಿತು ಜಗದೀಶ್ ತೋಟಗಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇಂದಿನ ಈ ಸಂದರ್ಶನವನ್ನು ನಡೆಸಿಕೊಟ್ಟವರು ಬಿ ಪ್ರಸಾದ್ ಮದುವೆಯಾಗೋ ಮಕ್ಕಳು ವಯಸ್ಸನ್ನ ಯಾರಿಗೂ ಹೇಳ್ಬೇಡಿ ಬಾಲ್ಯ ವಿವಾಹ ಅದು ಇದು ಅಂತ ರಗಳೆ ಆಗುತ್ತೆ ಬೇಗ ಮಾಡಿ ಮುಗಿಸ್ಬೇಡಿ ಆದ್ರೆ ನಾವು ಹೇಳೇ ಹೇಳ್ತೀವಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸ್ಕೂಲ್ ಹೆಡ್ ಮಾಸ್ಟರ್ಸ್ಗೆ ಸಿಡಿಪಿಒ ಅಂಗನವಾಡಿ ಮೇಲ್ವಿಚಾರಕರಿಗೆ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಪೊಲೀಸರಿಗೆ ಹೇಳೇ ಹೇಳ್ತೀವಿ ಚೈಲ್ಡ್ ಲೈನ್ ಸಂಖ್ಯೆ 1098 ಫೋನ್ ಮಾಡೇ ಮಾಡ್ತೀವಿ ನೆನಪಿಡಿ, ಬಾಲ್ಯ ವಿವಾಹವನ್ನು ನಿಷೇಧಿಸಲಾಗಿದೆ. ಸಾರ್ವಜನಿಕರ ಮಾಹಿತಿಗಾಗಿ ಇದು ರೀಡ್ಸ್ ಸಂಸ್ಥೆ ಬಳ್ಳಾರಿ ಇವರ ಪ್ರಕಟಣೆ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ್, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ರೈತವಂತರಿ, ಬನ್ನಿ ಈಗ ಆಲಿಸೋಣ ಕೆಲವು ಚಿತ್ರಗೀತೆಗಳನ್ನ. ಶಂಕರ ದಯಾನಿಧೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ, ಆಧಾರ ನೀನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ. ತಾಯಿ ಹಾಲು ವಿಷವದಾಗೆ ನ್ಯಾಯವೆಲ್ಲಿದೆ, ಕಾಮದೇವ ಸಾವು ತರಲು ಎಲ್ಲಿ ರಕ್ಷಣೆ. ತಾಯಿ ಹಾಲು ವಿಷವದಾಗೆ ನ್ಯಾಯವೆಲ್ಲಿದೆ, ಕಾಮದೇವ ಸಾವು ತರಲು ಎಲ್ಲಿ ರಕ್ಷಣೆ. ಯಾವ ಪಾಪಕ್ಕೆ ಸಾವು ಕಾಡಿತೋ ಪರಮಾತ್ಮ, ನ್ಯಾಯ ಬೇಡವೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ, ಆಧಾರ ನೀನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ. ಸೇವೆಗಾಗಿ ಕಾದ ಹೂವು ಕಸವ ಸೇರಿದೆ, ಬಾಳಿನಾಸೆ ತಿಗುರಿನಲ್ಲೇ ಬಾಡಿ ಹೋಯಿದೆ. ಸೇವೆಗಾಗಿ ಕಾದ ಹೂವು ಕಸವ ಸೇರಿದೆ, ಬಾಳಿನಾಸೆ ತಿಗುರಿನಲ್ಲೇ ಬಾಡಿ ಹೋಯಿದೆ. ಏನು ತಪ್ಪಿದೆ ಕೇಳಬಾರದೆ, ಸರಿಯೇನು ಮೌನವೇಕಿದು, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ, ಆಧಾರ ನೀನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ. ಶಿವನಾಮ ಮಂತ್ರ ಒಂದೇ ಅಮರ ದೀವಿಗೆ, ಪರಮೇಶ ಪ್ರಾಣ ಜ್ಯೋತಿ ಮರಳಿತಾರೆಯ, ಮರಳಿತಾರೆಯ, ಮರಳಿತಾರೆಯ, ಪರಮೇಶ ಪ್ರಾಣ ಜ್ಯೋತಿ ಮರಳಿತಾರೆಯ, ಮರಳಿತಾರೆಯ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ. ಎರಡು ಸಾವಿರದ 2019 ಕಳೆದು 2020 ಹೊಸ ಕನಸು, ಹೊಸ ಭರವಸೆಗಳೊಂದಿಗೆ ಹೆಜ್ಜೆ ಹಾಕಿ ಮುಂದೆ ಮುಂದೆ ಸಾಗುವ ಪ್ರಾರಂಭದಲ್ಲಿಯೇ ಭೀಕರ ಕೊರೋನಾ COVID-19 ವೈರಾಣು ನಮ್ಮನ್ನ ಕಾಡ್ತಾ ಇದೆ. ಕಾಡುತ್ತಿರುವಂತಹ ಕೊರೋನಾ ಕೋವಿಡ್ ವೈರಾಣು ವಿರುದ್ಧ ಹೋರಾಡಲು ನಾವೆಲ್ಲರೂ ಹೆಜ್ಜೆ ಹಾಕಬೇಕು. ಹೆಜ್ಜೆ ಅಂದ್ರೆ ಮುಂಜಾಗ್ರತೆ. ಮುಂಜಾಗ್ರತೆಯನ್ನ ತೆಗೆದುಕೊಳ್ಳೋದು ಒಂದು ಪರಿಹಾರ. ಕೈಗಳಿಗೆ ಕೈಕವಚ, ಮುಖಕ್ಕೆ ಮಾಸ್ಕ್ ಧರಿಸೋದು, ಕೆಮ್ಮು, ಗಂಟಲು ಬೇನೆ, ಶೀತ, ನೆಗಡಿ ಈ ಲಕ್ಷಣಗಳು ನಮ್ಮಲ್ಲಿ ಕಂಡು ಬಂದರೆ ಭಯ ಪಡದೆ ತಾಳ್ಮೆಯಿಂದಲೇ ತಕ್ಷಣ ಹತ್ತಿರದ ವೈದ್ಯರನ್ನ ಕಾಣೋದು. ಇದು ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ. ನೀವು ರೈತ ಬಾಂಧವರೇ, ಓಹಿಲೇಶ್ವರ ಚಿತ್ರದ ಒಂದು ಗೀತೆಯನ್ನ ಕೇಳಿ ಬಂದ್ರಲ್ಲ, ಬನ್ನಿ ಇನ್ನು ಮುಂದೆ ಆಲಿಸೋಣ ಮಹಾಕ್ಷತ್ರಿಯ ಚಿತ್ರದ ಒಂದು ಗೀತೆಯನ್ನ. ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣು, ನಿಂತಾಗ ಬುಗುರಿಯಾಟ ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣು ಈ ಭೂಮಿ ಪಣ್ಮಡದ ಬುಗುರಿ ಆ ಶಿವನೇ ಚಾಟಿ ಕಣು, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣು. ಮರಿಬೇಡ ತಂದೆಯ ಒಲವ, ಹಡೆದವರೇ ದೈವ ಕಣು, ಸುಖವಾದ ಭಾಷೆಯ ಕಲಿಸು, ಸರಿಯಾದ ದಾರಿಗೆ ನಡೆಸೋ, ಸಂಸ್ಕೃತಿಯೇ ಗುರು ಕಣು, ಮರೆದಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ, ಕಾಲ ಕ್ಷಣಿಕ ಕಣು ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣು. ಕಳಿಬೇಡ ನಗುವಿನ ಸುಖವ, ಭರವಸೆಯೇ ಮಗುವು ಕಣೇ, ಕಳಬೇಡ ಕೊಲ್ಲಲು ಬೇಡ ನೀ ಹಾಡು ಶಾಂತಿಯ ಹಾಡ, ಜೀವನವೇ ಪ್ರೀತಿ ಕಣು, ಬುಗುರಿಯಾಟ ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣು ಈ ಭೂಮಿ ಬಣ್ಣದ ಬುಗುರಿ ಮಾ ಶಿವನೇ ಚಾಟಿ ಕಣು ಈ ಬಾಡು ಸುಂದರ ನಗರಿ ನೀನಿದರ ಮೇಟಿ ಕಣು ಬಾಡುವಂಥ ಹೂವೇ ಬಾಡುವಾಸೆಯೇಕೆ ಬಾಡುವಂಥ ಹೂವೇ ಬಾಡುವಾಸೆಯೇಕೆ ಹಾಡುವಂಥ ಕೋಗಿಲೆ ಅಳುವಾಸೆಯೇಕೆ ಕವಲು ದಾರಿಯಲ್ಲಿ ಬಾಳು ಸಾಧ್ಯವೇ ಅವಳಿ ದೋಣಿ ಮೇಲೆ ಯಾರ ಯೋಗ್ಯವೇ ಬಾಳುವಂಥ ಹೂವೇ ಬಾಡುವಾಸೆಯೇಕೆ ಹಾಡುವಂಥ ಕೋಗಿಲೆ ಅಳುವಾಸೆಯೇಕೆ ನ್ಯಾಯ ಮೂಕಮುಗ್ಧ ದೇಹವ ಹಿಂಸಿಸುವುದು ಹೇಯ ಸಣ್ಣ ಬಿರುಕು ಸಾಲದೆ ತುಂಬು ದೋಣಿ ತಳ ಸೇರಲು ಸಣ್ಣ ಅಳುಕು ಸಾಲದೆ ತುಂಬು ಬದುಕು ಬರಡಾಗಲು ಮಾಡುವಂಥ ಬಾಡುವಾಸೆಯೇಕೆ ಹಾಡುವಂಥ ಕೋಗಿಲೆ ಅಳುವಾಸೆಯೇಕೆ ನಾಳೆ ನನ್ನದೆನ್ನುವ ನಂಬಿಕೆಗಳು ಬೇಕು ಜೀವರಾಶಿಯಲ್ಲಿ ಮಾನವರಿಗೆ ಆದ್ಯತೆ ನಾವೇ ಮೂಢರಾದರೆ ಜ್ಞಾನಕ್ಕೆಲ್ಲಿ ಪೂಜ್ಯತೆ ಇಲ್ಲಿ ಈಸಬೇಕು ಜಯಿಸಬೇಕು